ಕೃಷಿ ಉಪಕರಣಗಳಾಗಲಿ, ಬೀಜಗಳಾಗಲಿ, ಆಮೇಲೆ ಬೆಳೆ ವಿಮೆ ಆಗಲಿ, ಬೆಳೆ ಸಮೀಕ್ಷೆ ಆಗಲಿ, ಆಮೇಲೆ ಗೊಬ್ಬರ, ಕೀಟನಾಶಕ, ಲಘು ಪೋಷಕಾಂಶ, ನಿರ್ವಹಣಾ ಉಪಕರಣಗಳು, ಕೃಷಿ ಉಪಕರಣಗಳು, ಹೀಗೆ ಪ್ರತಿಯೊಂದರಲ್ಲೂ ಕೂಡ ರೈತರಿಗೆ ಬೆಂಗಾವಲಾಗಿ ನಿಂತು ರೈತ ಸಂಪರ್ಕ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತವೆ. ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಿ. ಮಾಧವ್ ಸರಸಟ್ಟಿ ಅವರೇ, ಕೊನೆಯದಾಗಿ ಮತ್ತೇನು ಹೊಸ ಒಂದು ಅನುಕೂಲತೆಗಳು ರೈತ ಸಂಪರ್ಕ ಕೇಂದ್ರಗಳಿಂದ ಸಿಗುವ ಸಾಧ್ಯತೆ ನಮ್ಮ ರೈತ ಬಾಂಧವರಿಗಿದೆ ಮಾಹಿತಿ ಕೊಡಬಹುದು? ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಪ್ರತಿ ವರ್ಷ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಹಾಕುತ್ತೀವಿ. ಈಗ ನಮ್ಮ ಧಾರವಾಡ ಹುಬ್ಬಳ್ಳಿಯ ಎಲ್ಲ ಪಂಚಾಯತಿ ಮಟ್ಟದ ಗ್ರಾಮಗಳಿಗೆ ಹಾಗೂ ಇತರೆ ಗ್ರಾಮಗಳಿಗೂ ಸಹ ನಮ್ಮ ಕೃಷಿ ಇಲಾಖೆಯಿಂದ ಅನುಷ್ಠಾನ ಆಗ್ತಕ್ಕಂಥ ಇಲಾಖೆ ವಿವಿಧ ಯೋಜನೆಗಳನ್ನ ಪರಿಚಯಿಸುವಂತ ಒಂದು ಇದೊಂದು ಯೋಜನೆ, ಇದೊಂದು ಕೃಷಿ ಅಭಿಯಾನ ಅಂತೇಳಿ. ಅಂದ್ರೆ ಬರುವಂತ ಮುಂಗಾರು ಹಂಗಾಮು ಬಂಗಾರವಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ಇದೊಂದು ಕೃಷಿ ಅಭಿಯಾನ ಅಂತ ಕಾರ್ಯಕ್ರಮ. ಇದರಲ್ಲಿ ಮುಖ್ಯವಾಗಿ ರೈತರಿಗೆ ನಮ್ಮ ಇಲಾಖೆಗಳ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ನೀಡತಕ್ಕಂಥದ್ದು. ಇದು ಸಹ ಒಂದು ಅತ್ಯಂತ ಉತ್ತಮ ಯೋಜನೆ ಸರ್. ಇದನ್ನು ಸಹ ನಾವು ಅತಿ ಶೀಘ್ರದಲ್ಲೇ ಈಗ ಪ್ರಾರಂಭವನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಈಗ ಬಿತ್ತನೆ ಬೀಜದಲ್ಲಿ ನಾವು ತೊಡಗಿಸಿಕೊಂಡಿದ್ದೀವಿ. ಹಂತ ಹಂತವಾಗಿ ಬಿತ್ತನೆ ಬೀಜದ ಕಾರ್ಯಕ್ರಮ ಮುಗಿತಾ ಇದೆ. ಕೃಷಿ ಅಭಿಯಾನಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೀವಿ. ಬಹಳ ಸಂತೋಷ ಮಾಧವ್ ಸರಸಟ್ಟಿ ಅವರೇ. ರೈತ ಸಂಪರ್ಕ ಕೇಂದ್ರಗಳು ರೈತರ ನಾಡಿ ಮಿಡಿತವಾಗಿ ರೈತರ ಜೀವನಾಡಿಯಾಗಿ ಮುಂದುವರಿಯಲಿ ಅಂತ ಆಸೆ ಮಾಡ್ತೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ರೈತ ಸಂಪರ್ಕ ಕೇಂದ್ರದ ಒಂದು ಕೃಷಿ ಅಧಿಕಾರಿಯಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ರಿ. ಇನ್ನೂ ಯಶಸ್ವಿಯಾಗಿ, ಇನ್ನು ಹೆಚ್ಚು ಹೆಚ್ಚು ಸ್ಪರ್ಧಾತ್ಮಕ ಮನೋಭಾವದಿಂದ ತಾವೆಲ್ಲ ಕೆಲಸ ನಿರ್ವಹಿಸುವಂಗಾಗಲಿ. ರೈತ ಬಾಂಧವರು ಕೂಡ ಹೆಚ್ಚು ಹೆಚ್ಚು ಆತ್ಮೀಯತೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಜೊತೆಗೆ ಸಂಪರ್ಕ ಇಟ್ಕೊಳ್ಳಿ, ಹೆಚ್ಚಿನ ಲಾಭವನ್ನು ಮಾಡಿಕೊಳ್ಳಿ, ಆಗುವ ತೊಂದರೆಗಳನ್ನ ಧೈರ್ಯವಾಗಿ ಎದುರಿಸಿ, ಸವಾಲುಗಳನ್ನು ಎದುರಿಸಿ ರೈತ ಸಂಪರ್ಕ ಕೇಂದ್ರಗಳ ಸಹಕಾರದಿಂದ ಯಶಸ್ವಿಯಾಗಿ ಮುನ್ನಡೆಯಿರಿ ಅಂತೇಳಿ ರೈತ ಬಾಂಧವರಿಗೆ ಕೋರಿಕೊಳ್ತಾ ಇದ್ದೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಮಾಧವ್ ಸರಸಟ್ಟಿ ಅವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ರೈತ ಸಂಪರ್ಕ ಕೇಂದ್ರದ ಕಾರ್ಯನಿರ್ವಹಣೆ ಈ ಕುರಿತು ಕೃಷಿ ಅಧಿಕಾರಿ ಮಹಾದೇವ್ ಸರಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿನ್. ಈಗ ಬೆಳಗಾವಿ ತಾಲೂಕಿನ ಸಣ್ಣಾಳದ ದ್ಯಾಮವ ನೀಲಪ್ಪ ಪೂಜಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ಮರಿ ಮಗನೇ ಕಂದವನ ತೆಲಿಗೆ ಅಣ್ಣವಾದೇ ಪರಿ ಪರಿಲಿಂದ ಬೆಂಕಿ ಕಾಡತಾವ ಪರಿ ಪರಿಲಿಂದ ಬೆಂಕಿ ಕಾಡತಾವೆ ಹಸಿಯ ಹಾಗಲಕಾಯಿ ಬಿಸಿಯ ಪುಂಡಿ ಪಲ್ಲೆ ಹಸಿಯ ಹಾಗಲಕಾಯಿ ಬಿಸಿಯ ಪುಂಡಿ ಪಲ್ಲೆ ಎಳ್ಳ ಹಚ್ಚಿದ ರೊಟ್ಟಿ ಎಣ್ಣಿ ಬದನೆಕಾಯ ಅದನಾರೆ ನಿನಗೆ ಕೊಡವೇನೆ ತಾಯಿ ಬೆಂಕಿ ಕಾಡತಾವೆ ಪರಿ ಪರಿಲಿಂದ ಬೆಂಕಿ ಕಾಡತಾವೆ ಕಸಗ ಸೀರವಳ್ಳ ಸನುಳ್ಳ ಜಿಲಿಬೀಲಿ ಕಸಗ ಸೀರವಳ್ಳ ಸನುಳ್ಳ ಜಿಲಿಬೀಲೆ ಬೆಳ್ಳಣ್ಣ ಬೆಲ್ಲ ಬಿಸಿಯ ಹೂರಣ ಗಡಬ ಬೆಳ್ಳಣ್ಣ ಬೆಲ್ಲ ಬಿಸಿಯ ಹೂರಣ ಗಡಬ ಕಮ್ಮಣ್ಣ ತುಪ್ಪ ಕಾಸಿ ಮುಂದಿಟ್ಟರೆ ಇಸ ಮಾಡಿ ತುಸನಾರ ತಿಂದೇನತ್ಯವ್ವ ಬೆಂಕಿ ಕಾಡತಾವೆ ಪರಿ ಪರಿಲಿಂದ ಬೆಂಕಿ ಕಾಡತಾವೆ ಬ್ಯಾಳಿಗಿ ಹಾಕೆ ಹೋಳಿಗಿ ಮಾಡೇನೆ ಬ್ಯಾಳಿಗಿ ಹಾಕೆ ಹೋಳಿಗಿ ಮಾಡೇನೆ ಕರದ ಕರಚಿ ಕಾಯಿ ಬದವಿಲಿ ಇಟ್ಟ ಕರದ ಕರಚಿ ಕಾಯಿ ಬದವಿಲಿ ಇಟ್ಟ ಹಪ್ಪಳ ಚಾಂಡಿಗಿ ಒಪ್ಪುಳ್ಳು ಉಪ್ಪಿನಕಾಯ ಇಸ ಮಾಡಿ ತುಸನಾರ ತಿಂದೇನೆ ಪರಿ ಪರಿಲಿಂದ ಬೆಂಕಿ ಕಾಡತಾವೆ